ಭರವಸೆಯ ಬೆಳಕೊಂದು ತಂದಿದೆ ಹುರುಪು ಹೊಸತೊಂದು ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು ಆರಿಸಿ ಹಿಂದೆ ನೀವು ನಿಮ್ಮ ಖುಷಿಗೆ ನೀಡಿ ಹೊಸ ರಾಗ ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್ ಅಪಾಯಕಾರಿ ಅಂಶಗಳು ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ ಸಮತೋಲನ ಆಹಾರ ಸಮತೋಲನ ಆರೋಗ್ಯ ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ ಕೈಕಾಲು ಸಣ್ಣ ದಪ್ಪ ಹೊಟ್ಟೆ ಮಾಂಸಖಂಡ ಸವಿಯುತ್ತಿರುವುದು ಕಳೆಗುಂದಿದ ಕೂದಲು ನಿಶಕ್ತಿ ಓದಿನಲ್ಲಿ ನಿರಾಸಕ್ತಿ ಪದೇ ಪದೇ ರೋಗಕ್ಕೆ ತುತ್ತಾಗುವುದು ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ ಪರೀಕ್ಷೆ ಚಿಕಿತ್ಸೆ ಸಂಪೂರ್ಣ ಉಚಿತ ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ ಬನ್ನಿ ಡೆಂಗಿ ಮತ್ತು ಚಿಕನ್ ಗುನ್ಯ ತಡೆಗಟ್ಟೋಣ ಮುಂಜಾಗ್ರತಾ ಕ್ರಮಗಳು ನೀರಿನ ತೊಟ್ಟಿಗಳು ಡ್ರಮ್ ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು ಟೈರ್ಗಳು ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಮೊದಲಿಗೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯಲ್ಲಿ ವಾಲ್ಮಿ ಸಂಸ್ಥೆಯು ಕೈಗೊಂಡ ಚಟುವಟಿಕೆಗಳು ಈ ಕುರಿತು ನಿರ್ದೇಶಕರಾದ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಇವರನ್ನು ಸಂದರ್ಶಿಸುತ್ತಾರೆ ಹೆಚ್ ಬಿ ರಾಮಡಿಗಿ. ನಮ್ಮ ಧಾರವಾಡದಲ್ಲಿ ವಾಲ್ಮಿ ಅಂತ ಒಂದು ಸಂಸ್ಥೆ ಇದೆ. ಸಾಕಷ್ಟು ಜನರಿಗೆ ಪರಿಚಯ ಇದ್ರು, ಇನ್ನೂ ಸಾಕಷ್ಟು ಜನರಿಗೆ ಪರಿಚಯ ಆಗಬೇಕಾಗಿತ್ತು. ವಾಲ್ಮಿ ಅಂತ ಸಂಸ್ಥೆ ನೆಲ ಜಲ ಕುರಿತು ಅನೇಕ ಸಂಶೋಧನೆಯಾಗಿರ್ಬೋದು ಮತ್ತು ಅದಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡ್ಕೊತ ಬರುವಂತ ಸಂಸ್ಥೆ. ಕಳೆದ 5 ವರ್ಷದಿಂದ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರು ನಿರ್ದೇಶಕರಾಗಿ ಈ ವಾಲ್ಮಿ ಸಂಸ್ಥೆಗೆ ಬಂದರು. ಅದು ನಿಷ್ಕ್ರಿಯವಾಗಿ ಇತ್ತು, ಜನರ ಜೊತೆ ಒಡನಾಟ ಕಡಿಮೆಯಾಗಿತ್ತು, ಅದು ಇಟ್ಕೊಂತ ಗುರಿ ತಲುಪಲಿಕ್ಕಾಗಿರ್ಲಿಲ್ಲ. ಆದರೆ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರು ಬಂದ ಮೇಲೆ ಅದಕ್ಕೆ ಹೊಸ ಹುರುಪು ಬಂತು, ಅದಕ್ಕೊಂದು ಕನಸು ಕಟ್ಟುವ ಗಳಿಗೆ ಬಂತು. ಆ ನಿಟ್ಟಿನೊಳಗೆ ಅವರು ಕೆಲಸವನ್ನು ಮಾಡಿ ನಮ್ಮ ಧಾರವಾಡ ವಾಲ್ಮಿ ಸಂಸ್ಥೆ ನಮ್ಮ ದೇಶದಲ್ಲೇ ಅಷ್ಟೇ ಅಲ್ಲ ವಿದೇಶದಲ್ಲಿ ಕೂಡ ಹೆಸರನ್ನು ಮಾಡಿದೆ. ಇವತ್ತು ಏನೆಲ್ಲ ಮಾಡ್ತಾಯಿದೆ ಚಟುವಟಿಕೆ, ಈ ಚಟುವಟಿಕೆಯಿಂದ ರೈತರಿಗೆ ಏನೆಲ್ಲ ಅನುಕೂಲ ಆಗಿದೆ, ಒಟ್ಟಾರೆ ಸಮಾಜಕ್ಕೆ ಯಾವ ರೀತಿ ಅನುಕೂಲ ಆಗಿದೆ, ಈ ನಿಟ್ಟಿನೊಳಗೆ ನಾವು ಮಾತಾಡಿಸ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೇ. ನಮಸ್ಕಾರ ಹೇಮಂತ್ ಕುಮಾರ್ ಅವರೇ. ಈಗ ನಮ್ಮ ವಾಲ್ಮಿ ಸಂಸ್ಥೆ ಕುರಿತು ಅನೇಕರಿಗೆ ಕುತೂಹಲ ಇದೆ, ಅದರ ಮುಖ ಏನು, ಗುರಿ ಏನು, ಏನು ಚಟುವಟಿಕೆ ಮಾಡ್ತಾ ಇದೆ, ನಮಗೂ ಅದಕ್ಕೆ ಏನು ಸಂಬಂಧ, ಇಂಥವೆಲ್ಲನು ಹೇಳಿ ಸ್ಥೂಲವಾಗಿ, ಒಟ್ಟು ಗುರಿ ಏನು ವಾಲ್ಮಿ? ರಾಮಡಿಯವರೇ, ಮೊದಲನೇದಾಗಿ ನಾನು ನಮ್ಮ ಧಾರವಾಡ AR ಆಕಾಶವಾಣಿ ಕೇಂದ್ರಕ್ಕೆ ಧನ್ಯವಾದಗಳನ್ನು ಹೇಳಬಯಸ್ತಾ ಇದ್ದೀನಿ. ಯಾಕಂದರೆ ನಮಗೆ ತಾವು ಪ್ರತಿ ಸಲ ಒಂದು ಅವಕಾಶವನ್ನು ನೀಡಿ ಒಂದು ಸಾರ್ವಜನಿಕ ಸಂಸ್ಥೆ ಅದು ಯಾವ ರೀತಿ ಇದೆ, ಉದ್ದೇಶ ಏನು, ಕಾರ್ಯವೈಖರಿಯೇನು, ಅದು ಯಾವ ರೀತಿ ಸಾಧನೆಗಳು ಮಾಡ್ತಾನಂಥದ್ದು ನಾಗರಿಕರಿಗೆ ಜನಸಾಮಾನ್ಯರಿಗೆ ತಿಳಿಸಿಕೊಡುವಂಥ ಅವಕಾಶವನ್ನು ನಮ್ಗೆ ಮಾಡಿಕೊಟ್ಟಿದ್ದೀರಿ, ಪದೇ ಪದೇ ಮಾಡಿಕೊಟ್ಟಿದ್ದೀರಿ. ಆ ಕಾರಣಕ್ಕಾಗಿ ವಾಲ್ಮೀಕಿ ಸಂಸ್ಥೆಯ ಪುನಶ್ಚೇತನದಲ್ಲಿ ತಮ್ಮ ಸಂಸ್ಥೆಯ ಪಾಲು ಕೂಡ ಇದೆ ಅಂತ ನಾನು ತಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಒಳ್ಳೆಯ ಕೆಲಸಕ್ಕೆ ನಾವು ಯಾವಾಗಲೂ ಸದಾ ನಿಮ್ಮ ಜೊತೆಗೆ. ಧನ್ಯವಾದ ಸರ್. ಚಟುವಟಿಕೆಗಳು, ಯಾಕಂದರೆ ವಾಲ್ಮೀಕಿ ಸಂಸ್ಥೆ ಇದೊಂದು ಯಾವುದೋ ಕಾಮಗಾರಿ ಮಾಡುವಂಥ ಸಂಸ್ಥೆ ಅಲ್ಲ, ಇದು ಜ್ಞಾನ ಕೇಂದ್ರ, ಯಾವುದೇ ಒಂದು ವಿಶ್ವವಿದ್ಯಾಲಯದ ರೀತಿಯಲ್ಲಿ ಕೆಲಸ ಮಾಡ್ತದೆ. ಭಾಳ ಜನರಿಗೆ ವಾಲ್ಮಿ ಬಗ್ಗೆ ಧಾರವಾಡ ಜನರಿಗೆ ಗೊತ್ತಿದೆ, ಶಬ್ದ ವಾಲ್ಮಿ ಇದೆ, ವಾಲ್ಮಿಯಲ್ಲಿ ಹೈಕೋರ್ಟ್ ಹತ್ರ ಇದೇನಂತ ಒಂದಿದೆ. ಆದರೆ ವಾಲ್ಮಿ ಸಂಸ್ಥೆಯ ಸ್ಥಾಪನೆ, ಮೂಲ ಸ್ವರೂಪ, ಉದ್ದೇಶಗಳ ಬಗ್ಗೆ ಕಡಿಮೆ ಗೊತ್ತಿದೆ. ನಾನು ಸಾಕಷ್ಟು ನನ್ನ ಅನುಭವದಲ್ಲಿ ನೋಡಿದ್ದೀನಿ, ಒಂದು ಸಲ ಯಾವುದೇ ಸಾರ್ವಜನಿಕರು, ಅಧಿಕಾರಿಗಳು, ಜನಪ್ರತಿನಿಧಿಗಳು ವಾಲ್ಮಿ ಸಂಸ್ಥೆ ಒಳಗಡೆ ಬಂದ ನಂತರ ನಮ್ಮ ಆವರಣದಲ್ಲಿ ಬಂತರ ಅವ್ರಿಗೆ ಆಶ್ಚರ್ಯ ಆಗ್ತದೆ, ಓ ಇಂಥ ದೊಡ್ಡ ಸಂಸ್ಥೆ ಇದೆ ಏನಂತದ್ದು. ಅದು ನನಗೆ ಭಾಳ ಒಂಥರ ಧನ್ಯತೆ ಭಾವನೆ ಮೂಡಿಸ್ತದೆ. ಸರ್, ಏನಂದರೆ 1970 ಸುಮಾರಿಗೆ ದೇಶದಲ್ಲಿ ಸಾಕಷ್ಟು ನೀರಾವರಿ ಅಗಾಧ ಪ್ರಮಾಣದಲ್ಲಿ ಬೆಳೀತು. ಆಗ ನಮ್ಮ ನೀತಿ ನಿರೂಪಕರು, ವಿಶೇಷವಾಗಿ ಜಲತಜ್ಞರು ಏನು ವಿಚಾರ ಮಾಡಿದ್ರು, ಈ ಹೊಸ ಪದ್ಧತಿ ಏನಿದೆ ನೀರಾವರಿ ಏನಂತದ್ದು ಆವಿಷ್ಕಾರ ಇದು, ಆವಾಗಿನ ಸಂದರ್ಭದಲ್ಲಿ ಒಂದು ಆವಿಷ್ಕಾರ. ಸೊ ಹೊಸದಾಗಿ ನೀರು ಬಂದಂಥ ಸಂದರ್ಭದಲ್ಲಿ ಅಣೆಕಟ್ಟಿನಿಂದ ಕಾಲುವೆಗಳ ಮುಖಾಂತರ ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ನೀರು ಬಿಡ್ತಾರೆ, ನಮ್ಗೆ ಎಷ್ಟು ಬರ್ತದೆ, ಯಾವಾಗ ನೀರು ಕಟಾಫ್ ಆಗ್ತದೆ, ಈ ಆಮೇಲೆ ನೀರು ಬಂದ ನಂತರ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಎಲ್ಲ ಹೊಸ ವಿಚಾರಗಳು ನಮ್ಮ ರೈತ ಸಮುದಾಯಕ್ಕೆ. ಆ ಕಾರಣಕ್ಕಾಗಿ ನಮ್ಮ ತಜ್ಞರು ಭಾರತ ದೇಶದ ಮಟ್ಟದಲ್ಲಿ ಏನು ವಿಚಾರ ಮಾಡಿದ್ರೆ ಅಂದರೆ

ಇದು 80-90 ಆಗಬೇಕು. ಆ ಕಾರಣಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಯೋಜನೆಗಳ ಅಚ್ಚುಕಟ್ಟು ಪ್ರದೇಶಗಳ ಅಡಿಯಲ್ಲಿ ಬರ್ತಕ್ಕಂಥ ನೀರಾವರಿ ನಿರ್ವಹಣೆ ಸಮರ್ಥವಾಗಿ ಮಾಡಬೇಕನ್ನುವಂಥ ಘನ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಒಂದು ಅತ್ಯಂತ ಪ್ರತಿಷ್ಠಿತ ಯೋಜನೆಯನ್ನು ಅಥವಾ ಕಾರ್ಯಕ್ರಮವನ್ನು ಹಾಕ್ಕೊಂಡಿತ್ತು. ಅದು ಕೇವಲ ಕಾರ್ಯಕ್ರಮ ಆಗಿರಲಿಲ್ಲ, ಅದು ಕಾಯ್ದೆ ಪ್ರಕಾರ 2000 ಇಸವಿಯಲ್ಲಿ ರೈತರ ಸಹಭಾಗಿತ್ವ ನೀರಾವರಿ ಪದ್ಧತಿಯನ್ನು ಅನುಷ್ಠಾನ ಮಾಡಿದರು. ಭಾರತ ದೇಶದ ಅನೇಕ ನೀರಾವರಿ ಇರತಕ್ಕಂಥ ರಾಜ್ಯಗಳು ಮಾಡಿದ ರೀತಿಯಲ್ಲಿ ಕರ್ನಾಟಕ ಕೂಡ ಮಾಡಿತ್ತು. ನನ್ನ ದೃಷ್ಟಿಯಲ್ಲಿ ಕರ್ನಾಟಕ ಮಾಡಿದಂಥ ರೈತರ ಸಹಭಾಗಿತ್ವ ನೀರಾವರಿ ಪದ್ಧತಿ ಅತ್ಯಂತ ಒಂದು ಪ್ರೋಗ್ರೆಸಿವ್ ಸ್ಟೆಪ್ ಆಗಿದೆ. ಅದು ನೀರಾವರಿ ಕಾಯ್ದೆ ತಿದ್ದುಪಡಿ ತಂದರು 2000 ಇಸವಿಯಲ್ಲಿ. ಜೊತೆಗೆ ಕರ್ನಾಟಕದಲ್ಲಿ ಅತ್ಯಂತ ಒಂದು ಉತ್ತಮ ಮಟ್ಟದಲ್ಲಿ ಕೆಲಸ ಮಾಡತಕ್ಕಂಥ ನಮ್ಮ ಸಹಕಾರಿ ವ್ಯವಸ್ಥೆ ಇದೆ, ಅದನ್ನು ಕೂಡ ಬಳಸಿಕೊಂಡು 1959 ಸಹಕಾರಿ ಕಾಯ್ದೆಯನ್ನು ಬಳಸಿಕೊಂಡು ನಮ್ಮ ನೀರು ಬಳಕೆದಾರ ಸಹಕಾರಿ ಸಂಘಗಳನ್ನು ರಚನೆ ಮಾಡಿ ಬಹಳ ಒಂದು ಅತ್ಯಂತ ಘನ ಉದ್ದೇಶವನ್ನು ಸರ್ಕಾರ ಪ್ರಾರಂಭ ಮಾಡಿ. ಅದರಿಂದ ಏನು ಅನುಕೂಲ ಆಯ್ತು? ಅನುಕೂಲ ಏನಾಯ್ತು ಅನ್ನೋದಕ್ಕಿಂತ ಅದರ ಸಂಕಷ್ಟ ಏನು ಬಂತ ಅಂತ ಹೇಳ್ತೀನಿ ನಾನು. ಆ 2000 ಇಸವಿಯಲ್ಲಿ ಕಾಯ್ದೆಯ ಉದ್ದೇಶ, ಅದರ ಆದರ್ಶ ಬಹಳ ಚೆನ್ನಾಗಿದೆ. ಇದು ಅಂತಾರಾಷ್ಟ್ರೀಯ ಒಂದು ಪರಿಕಲ್ಪನೆ, ನಮ್ಮ ದೇಶದ ಸಪೋರ್ಟ್ ಕೂಡ ಇದೆ. ಆದರೆ ಅನುಷ್ಠಾನದ ವಿಷಯ ಬಂದಾಗ ನಮ್ಮಲ್ಲಿ ಇರ್ತಕ್ಕಂಥ ಸಾಮಾಜಿಕ, ರಾಜಕೀಯ, ಆರ್ಥಿಕ ಮತ್ತು ಸಮುದಾಯಕ್ಕೆ ಸಮಸ್ಯೆಗಳಿಂದಾಗಿ ಅದು ಮ್ಯಾಲೆ ಏಳೇ ಇಲ್ಲ. ಸರ್ಕಾರ, ಅವತ್ತಿನ ಸಚಿವರ ಉದ್ದೇಶ ಅತ್ಯಂತ ಉತ್ತಮ ಮಟ್ಟದ ಉದ್ದೇಶ ಆಗಿದ್ರೂ ಕೂಡ ಅದು ಏಳಿಲ್ಲ. ಅದಕ್ಕೆ ಅನೇಕ ಕಾರಣಗಳಿದ್ವು, ನಮ್ಮ ಹೇಳಿದ್ರೆ ಆಗಲೇ ಸಮುದಾಯಕ್ಕೆ ಕಾರಣಗಳಿಂದ. ಆದರೆ ನನ್ನ ವಿಶ್ವಾಸ ಇವತ್ತು ಇಂಥ ಜಾಗತಿಕ ಜಲಸಂಕಷ್ಟದ ಸಂದರ್ಭದಲ್ಲಿ ಈ ರೈತರ ಸಹಭಾಗಿತ್ವದ ನೀರಾವರಿ ಪದ್ಧತಿ ಯಶಸ್ವಿ ಆಗದೇ ಇದ್ರೆ ನಮ್ಮಲ್ಲಿ ಯಾವತ್ತೂ ಕೂಡ ನೀರಾವರಿ ಯಶಸ್ವಿ ಆಗಲ್ಲ ಅಂತ ನಾನು ಮನಗಂಡಿದ್ದೀನಿ. ಏನು ಮಾಡಿದ್ರಿ ಆಮೇಲೆ? ಅದಕ್ಕಾಗಿ ರಾಜ್ಯ ಸರ್ಕಾರ ಮಾಡಿದಂಥ 2000 ಇಸವಿಯ ಕಾಯ್ದೆಯನ್ನು ಸರ್ಕಾರ ಭಾಳಷ್ಟು ಪ್ರಯತ್ನ ಮಾಡಿ ಅದನ್ನು ಸೂಕ್ತವಾಗಿ ಅನುಷ್ಠಾನ ಮಾಡೋಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಅನೇಕ ಅಡೆತಡೆಗಳು, ರಾಜಕೀಯ ಇರ್ಬೋದು, ಆರ್ಥಿಕ ಸಮಸ್ಯೆಗಳು, ರೈತರ ಸಾಮಾಜಿಕ ಸಮಸ್ಯೆಗಳು, ಖಂಡ ಸಮಸ್ಯೆಗಳಾಗಿ ಇವನು ಸಾಕಷ್ಟು. ನಾನು ಒಬ್ಬ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಯಾಗಿ ನಾನು ಇದನ್ನ ಬಗ್ಗೆ ಭಾಳ ಸಂಶೋಧನೆ ಮಾಡಿ ಸುಮಾರು 30 ವರ್ಷಗಳಿಂದ ನಾನು ನೀರಾವರಿಯಲ್ಲಿ ಕೆಲಸ ಮಾಡ್ತೇನೆ. ನನಗೆ ತಿಳಿದು ಬಂದಿದೆ ಏನಂದರೆ ಸರ್ಕಾರದ ಉದ್ದೇಶ ಸರಿ ಇದೆ, ಕಾಯ್ದೆ ಭಾಳ ಉತ್ಕೃಷ್ಟ ಮಾಡ್ತಿದೆ, ಅದನ್ನು ಚಾಚು ತಪ್ಪದೆ ನಾವು ಅನುಷ್ಠಾನ ಮಾಡಬೇಕಾಗಿದೆ. ಆ ಅನುಷ್ಠಾನದ ಸಮಸ್ಯೆಯಲ್ಲಿ ಮುಖ್ಯವಾಗಿ ಎದ್ದುಕೊಳ್ಳುವ ಸಮಸ್ಯೆ ನನ್ನ ಅನುಭವ ಪ್ರಕಾರ ಐ ಕಾಲ್ ಇಟ್ ನಾಲೆಜ್ ಗ್ಯಾಪ್, ತಿಳುವಳಿಕೆ ಕೊರತೆಯಿಂದಾಗಿ ಇದಾಗಿದೆ. ಅದಕ್ಕಾಗಿ ಒಟ್ಟಾರೆ ವಾಲ್ಮಿ ಸಂಸ್ಥೆ ಇಡಿಯಾಗಿ ನಾನು ಮತ್ತು ನಮ್ಮ ತಂಡ, ಭಾಳ ಅದ್ಭುತವಾದ ತಂಡ ನಿರ್ಮಾಣ ಆಗಿದೆ, ನಾವು ಸಂಪೂರ್ಣವಾಗಿ ಈ ಸಹಭಾಗಿತ್ವ ಅನುಷ್ಠಾನದಲ್ಲಿ ಧುಮುಕಿ ಬಿಟ್ಟಿದ್ದೇವೆ. ಅದು ಕರಂಜೆ ಇರ್ಬೋದು, ಕವಿನಿ ಇರ್ಬೋದು, ಆಲ್ಮಟ್ಟಿ ಇರ್ಬೋದು, ಮಲಪ್ರಭಾ ಮತ್ತು ಇತ್ತೀಚೆಗೆ ಬಂದಂಥ ಹನಿ ನೀರಾವರಿ, ಕರ್ನಾಟಕ ರಾಜ್ಯದ ಸಮುದಾಯಕ ಸೂಕ್ಷ್ಮ ನೀರಾವರಿ ಯೋಜನೆಗಳು ಏನದವ ಅವುಗಳಲ್ಲಿ ಕೂಡ ಈ ನೀರಾವರಿ ಪದ್ಧತಿ ಅಂದ್ರೆ ಸಹಭಾಗಿತ್ವ ಅಂದ್ರೆ ಅದರ ಅರ್ಥ ಸರ್ಕಾರದ ನೀರಾವರಿ ನಿಗಮಗಳು ಮತ್ತು ರೈತರು ತಮ್ಮ ಸಂಘಗಳ ಮುಖಾಂತರ ಕೈ ಜೋಡಿಸಿ ನೀರಾವರಿ ಮಾಡಿದಾಗ ಮಾತ್ರ ಯಶಸ್ವಿಯಾಗಿ ಅನುಷ್ಠಾನ ಆಗುತ್ತೆ. ಚಪ್ಪಾಳೆ ಆಗ ರೀತಿ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಒಂದು ಕೈಯಿಂದ ಆಗಲ್ಲ. ಸೊ ಇಲ್ಲಿ ಕೂಡ ನೀರಾವರಿ ಸಮರ್ಥವಾಗಿ ಯಶಸ್ವಿಯಾಗಿ ಅನುಷ್ಠಾನ ಆಗಬೇಕಾದ್ರೆ ನಮ್ಮ ರೈತರು ಮುಖ್ಯವಾಗಿ, ಅವ್ರ ಜೊತೆಗೆ ನಮ್ಮ ಇಂಜಿನಿಯರ್ ಕೈ ಜೋಡಿಸಲೇಬೇಕು. ಇದನ್ನು ನಾನು ಈ ತಮ್ಮ ಮಾಧ್ಯಮ ಮೂಲಕ ಬಹಳ ಕಳಕಳಿಯಿಂದ ಅವರಲ್ಲಿ ವಿನಂತಿ ಕೂಡ ಮಾಡ್ಕೋತೀನಿ. ರೈತರು, ಇಂಜಿನಿಯರ್ಸು ತಾವು ಕೈ ಜೋಡಿಸಿ ನೀರಾವರಿ ನಿರ್ವಹಣೆ ಮಾಡ್ರಿ, ಯಶಸ್ವಿ ಆಗಿ ಆಗ್ತದೆ. ಇಷ್ಟು ಪ್ರಯತ್ನ ಮಾಡಿದರೆ ಎಲ್ಲಿಗೆ ಬಂದ್ ನಿಂತಿದೆ? ಕೈ ಜೋಡಿಸೋ ಸಮೀಪ ಬಂದಿದಾವ? ಸಾಂಕೇತಿಕವಾಗಿ ಕೂಡ ಪ್ರತಿ ಸಭೆಯಲ್ಲಿ ನಾನು ಇಂಜಿನಿಯರು ಮತ್ತು ರೈತರಿಗೆ ಕೈ ಜೋಡಿಸುವಂತ ವ್ಯವಸ್ಥೆ ಮಾಡಿದ್ದೀನಿ. ಅವ್ರ ವೇದಿಕೆ ಮೇಲೆ ಬಂದು ಸಾಂಕೇತಿಕವಾಗಿ ಸಿಂಬಾಲಿಕಲಿ ದಟ್ ವಿ ವರ್ಕ್ ಟುಗೆದರ್ ಅಂತ ಹೇಳಿ ಅವರು ಒಂದು ಪ್ರತಿಜ್ಞೆ ಮಾಡೋ ರೀತಿಯಲ್ಲಿ ಮಾಡಿದೆವು. ಅದಷ್ಟೇ ಅಲ್ಲ, ಅವರ ರೈತರಿಗೆ ಕೂಡ ತರಬೇತಿ ಕೊಟ್ಟಿದ್ದೆವು ಯಾವ ರೀತಿ ಈ ಸಂಘಗಳನ್ನ ರಚನೆ ಮಾಡಬೇಕು ಮತ್ತು ನಡೆಸಬೇಕು. ಅದ್ರ ಜೊತೆಗೆ ಇನ್ನೊಂದು ಕೊರತೆ ಇತ್ತು ನಮ್ಮಲ್ಲಿ, ಕೇವಲ ರೈತರಿಗಷ್ಟೇ ನಾವು ಪದೇ ಪದೇ ತರಬೇತಿ, ಎಂಜಿನಿಯರ್ಗಳು ಕೂಡ ತರಬೇತಿ ಕೊಡಬೇಕು. ಯಾರು ಸರ್ವಿಸ್ ಪ್ರೊವೈಡರ್ಸ್ ಅದರ ನೀರನ್ನು ಕೊಡ್ತಾರೆ, ಸರಬರಾಜು ಮಾಡ್ತಾರೆ, ನನಗೆ ಭಾಳ ಆಶ್ಚರ್ಯ ಅನಿಸ್ತದೆ. ನಾನು ನನ್ನ ಅನುಭವದಲ್ಲಿ ನಮ್ಮ ಅಧಿಕಾರಿಗಳು ಹೇಳೋ ರೀತಿಯಲ್ಲಿ 15-20 ವರ್ಷದಿಂದ ಒಂದು ಉತ್ತಮ ಮಟ್ಟದ ವೈಜ್ಞಾನಿಕ ತರಬೇತಿನೇ ಮಿಸ್ ಆಗಿ ಹೋಯಿತು ಕರ್ನಾಟಕ ರಾಜ್ಯದಲ್ಲಿ. ಈಗ ನಮ್ಮ ಸನ್ಮಾನ್ಯ ಕಾರ್ಯದರ್ಶಿಗಳು ಕೂಡ ಅಭಿಮಾನದಿಂದ ಹೇಳಿದ್ರು ನನಗೆ, ಭಾಳ ಒಳ್ಳೆಯ ಮಟ್ಟದ ತರಬೇತಿಗಳನ್ನ ಇಂಜಿನಿಯರ್ ಕೊಟ್ಟರೆ ಇಂಜಿನಿಯರ್ಗಳ ಸಾಮರ್ಥ್ಯ ಹೆಚ್ಚಾಗಿ ರೈತರ ಜೊತೆ ಕೈ ಜೋಡಿಸ್ತಾರೆ. ಈ ನಮ್ಮಲ್ಲಿ ಸುಮಾರು 5,000 ಸಂಘಗಳನ್ನು ಮಾಡಬೇಕಾಗಿತ್ತು, 1,500-2,000 ಸಂಘಗಳು ಜೀವಂತಿದ್ದಾವೆ, ಇನ್ನೂ 3,000 ಸಂಘಗಳನ್ನು ನಾವು ಪುನಶ್ಚೇತನ ಮಾಡಬೇಕಾಗಿದೆ. ನಾವು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಇನ್ನು ಯಾವ ರೀತಿ ಮಾಡಿದೆವು ಅಂತ ಹೇಳಬೇಕಾದ್ರೆ ಭಾಳ ಸಾಕಷ್ಟು ಟೈಮ್ ಆಯಿತು. 5 ವರ್ಷದಲ್ಲಿ ಕಳೆದ ನಾನು ಬಂದು ವಾಲ್ಮೀಕಿ ಜಾಯ್ನ್ ಆದ ನಂತರ 5 ವರ್ಷದಲ್ಲಿ ನನ್ನ ತಂಡ ಅದ್ಭುತವಾದ ಕೆಲಸವನ್ನು ಮಾಡಿ ಅನೇಕ ಸತ್ತು ಹೋದಂಥ ನಿಷ್ಕ್ರಿಯವಾದಂಥ ಸಂಘಗಳನ್ನು ಜೀವಂತ ಮಾಡಿದ್ದೇವೆ, ಆ ಪುನಶ್ಚೇತನ ಮಾಡಿ ಬಲವರ್ಧನೆ ಮಾಡಿದ್ದೀವಿ, ಹೊಸ ಸಂಘಗಳನ್ನು ರಚನೆ ಮಾಡಿದ್ದೀವಿ ಮತ್ತು ಯಶಸ್ವಿ ಸಂಘಗಳ ಯಶೋಗಾಥೆಗಳನ್ನು ಮಾಡಿದ್ದೀವಿ. ಬಾದಾಮಿಯಲ್ಲಿ ಒಬ್ಬ ಕುಗ್ರಾಮದ ರೈತ ಹೇಳ್ತಾನೆ, ಸಾಹೇಬರ ಸಂಘದ ಬಗ್ಗೆ ಗೊತ್ತಿತ್ತು, ನಾವು ICUದಲ್ಲಿದ್ದೆವು, ಇವತ್ತು ವಾಲ್ಮೀಕಿ ಸಂಸ್ಥೆಯ ತರಬೇತಿಯಿಂದ ನಾವು ಮತ್ತೆ ಎದ್ದುಕೊಟ್ಟು ನಡೆಯುವಂಥ ಪರಿಸ್ಥಿತಿ ಬಂದಾಗ ನನಗೊಂದು ಧನ್ಯತೆ ಭಾವನೆ ಮೂಡುತ್ತದೆ. ಅದು ಮುಂದಿನ ದಿನಗಳಲ್ಲಿ ಸಮರ್ಥವಾದ ಸಾಮರ್ಥ್ಯವರ್ಧನೆ ಪ್ರಯತ್ನಗಳ ಮೂಲಕ ಈ ಸಹಭಾಗಿತ್ವ ನೀರಾವರಿ ಯಶಸ್ವಿ ಆಗ್ತಾನಂತ ವಿಶ್ವಾಸ ನನಗಿದೆ. ಈಗ ಅವೈಜ್ಞಾನಿಕವಾಗಿ ನೀರಾವರಿ ಮಾಡಿರೋದ್ರಿಂದ ಬರೀ ನೀರು ಪೋಲಾಗಿ ಹೋಗಿದ್ದಷ್ಟೇ ಅಲ್ಲ, ಮಣ್ಣಿನ ಆರೋಗ್ಯದ ಮೇಲೆ ಕೂಡ ದುಷ್ಪರಿಣಾಮ ಆಗ್ತಾ ಇದೆ. ಆಗಿದೆ, ಎಷ್ಟು ಪ್ರಮಾಣದಲ್ಲಿ ಆಗಿದೆ, ಮತ್ತು ಈ ಸದ್ಯಕ್ಕೆ ನಾವು ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಏನಾಗ್ತದೆ?

ಮಾತೇ ನೀನವ್ವ, ಹೆತ್ತ ಮಾತೆಯೋ ನೀನವ್ವ. ಆಳುವಾಂಗ್ಲರ ಎದೆಯ ನಡುಗಿಸಿದ, ಆಳುವಾಂಗ್ಲರ ಎದೆಯ ನಡುಗಿಸಿದ ವೀರ ಮಹಿಳೆಯನ ಕೊಟ್ಟವ್ವ. ಗಾಂಧಿ ಮಹಾತ್ಮನ ಕೊಟ್ಟವ್ವ, ಈಶ ಮಹೇಶ ಈಶ ನಂಬುವ, ಈಶ ಮಹೇಶ ಈಶ ನಂಬುವ, ಹಸ್ತ ಇಟ್ಟು ನೀನು ಸಾಲ್ವವ್ವ. ಪಾದಕ್ಕ ನಮಿಸುವೆ ಭಾರತ ಅಂದ್ರೆ ನಿನ್ನ ಪಾದಕ್ಕ ನಮಿಸುವೆ. ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಕೊಟ್ಟವ್ವ, ಹೌದ ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಕೊಟ್ಟವ್ವ. ನಮ್ಮ ದೇಶದ ಸ್ವತಂತ್ರಕ್ಕಾಗಿ, ನಮ್ಮ ದೇಶದ ಸ್ವತಂತ್ರಕ್ಕಾಗಿ ವೀರರನ್ನು ಜನಿಸಿ ಕೊಟ್ಟವ್ವ. ಚಳವಾಡಿ ಮಲ್ಲಮ್ಮ ಕಿತ್ತೂರ ಚೆನ್ನಮ್ಮ, ಹೆತ್ತ ಮಾತೆಯೋ ನೀನಮ್ಮ, ಹೆತ್ತ ಮಾತೆಯೋ ನೀನಮ್ಮ. ಕಿತ್ತೂರು ಚೆನ್ನಮ್ಮ ಒಣಕಿ ಹೋಗ್ಬವನಂತವ್ರನ್ನ, ಕಿತ್ತೂರು ಚೆನ್ನಮ್ಮ ಒಣಕಿ ಹೋಗ್ಬವನಂತವ್ರ ಮತ್ತೆ ಈ ನೆಲಕ ಕರುಣಿಸವ್ವ. ಗಿಗಿ ಪದಗಳನ್ನು ಕೇಳುತ್ತಿರುವಿರಿ. ಸೇವೆಗಾಗಿ ನಿಷ್ಠೆಯಿಂದ ನಡಕಟ್ಟೆ ನಿಲ್ತವೇರ, ರಾಷ್ಟ್ರ ಸೇವೆಗಾಗಿ ನಿಷ್ಠೆಯಿಂದ ನಡಕಟ್ಟೆ ನಿಲ್ತವೇರ. ಶ್ರೇಷ್ಠ ನೌಕರಿ ಬಿತ್ತ ರಾಜೀನಾಮೆ ಕೊಟ್ಟನ ಗಂಭೀರ, ಮಾರ ಬಾಧೆಯ ಧರಿಸಿ ಬ್ರಹ್ಮಚಾರಿವ ತವ ಹಿಡಿದ ಮಾರಬಾಧೆಯನ್ನು ದೂರ ಕರಿಸಿ ಬ್ರಹ್ಮಚಾರಿ ವ್ರತವ ಹಿಡಿದ ಏ ನಾರಿ ಅಂದರೆ ಪಾಪ ರೂಪವೆಂದು ಲಗ್ನದ ಶಾಳಿದ ಇದುವರೆಗೆ ಗದಗ ತಾಲೂಕಿನ ಲಕ್ಕುಂಡಿಯ ಬಸವರಾಜ್ ನೀಲಪ್ಪ ಹಡಗಲಿ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳಿದಿರಿ. ಈಗ ಪೇಟೆ ಧಾರಣೆ ಪ್ರತಿ